ಹೇಳುವೇನು ಮೈಮ ಧರುಣಿ ಮೇಲೆ ಜೀವ ಚರಣಿ ಅನಿಸಿದಳು ಹೇಮ್ರಟಿ ಮಲ್ಲಮ್ಮ ಬಳಗದಾಗ ಹೆಚ್ಚಿ ನಗರ ಹೇಳುವೇನ ಮೈಮ ಹೆಣ್ಣು ಬಳಗದಾಗ ಹೆಚ್ಚಿ ನಗರ ಹೇಳುವೇನ ಮೈಮ ಧರುಣಿ ಮೇಲೆ ಜೀವ ಚರಣಿ ಅನಿಸಿದಳು ಹೇಮ್ರಟಿ ಮಲ್ಲಮ್ಮ ಹೇಳುವೇನು ಮೈಮ ಹೆಣ್ಣು ಬಳಗದಾಗ ಹೆಚ್ಚಿ ನಗರತೆ ಹೇಳುವೇನು ಮೈಮ ಧರುಣಿ ಮೇಲೆ ಜೀವ ಚರಣಿ ಅನಿಸಿದಳು ಹೇಮ್ರಟಿ ಮಲ್ಲಮ್ಮ